ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಮಣ್ಣು ವಿಜ್ಞಾನಿ ಡಾ ಶ್ರೀನಿವಾಸ್, ಲಿಂಗಸುಗುರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿ ಡಾ ವಾಣಿಶ್ರೀ ಹಾಗೂ ಬೀದರ್ ತೋಟಗಾರಿಕಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾ ಅಂಬರೀಶ್ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಮತ್ತೊಮ್ಮೆ ತಮಗೆ ಒಂದು ಹೊಸ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದೊಳಗೆ ಕೆಲವು ಹೊಸ ವಿಚಾರಗಳನ್ನ ನಾವು ತಮಗ ತಗೊಂಡು ಬಂದಿವಿ. ತಮ್ಮಲ್ಲಿರುವಂತಹ ಕೃಷಿ ಸಮಸ್ಯೆಗಳು, ಅವುಗಳಿಗೆ ಪರಿಹಾರಗಳನ್ನ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಅವುಗಳು ತಮಗ ಅನುಕೂಲ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಅನೇಕರು ಕೂಡ ತಾವು ಈ ಬಗ್ಗೆ ನಮಗೆ ಸಂದೇಶ ಕಳಿಸಿದ್ದೀರಿ, ಮತ್ತೆ ಮಾಹಿತಿ ಕೂಡ ನೀಡಿದ್ದೀರಿ. ಇಂತಹ ಒಂದು ದಿನನಿತ್ಯದ ಸಮಸ್ಯೆಗಳದಾವ ಹೊಲದೊಳಗಿರುವಂತಹವು, ಅವುಗಳನ್ನ ಬಗೆಹರಿಸುವುದಕ್ಕೆ ನಮಗ ತಜ್ಞರ ಸಲಹೆ ಸೂಚನೆಗಳು ಅನುಕೂಲ ಆಗ್ತಾ ಇದ್ದಾವ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಬಹಳ ಸಂತೋಷದ ವಿಷಯ, ಯಾಕಂತಂದ್ರ ಇದು ಅಂತ ಸಮಸ್ಯೆಗಳೇನಿರ್ತಾವ ಅದಕ್ಕಾಗಿ ತಜ್ಞರಿರ್ತಾರೆ, ಮತ್ತೆ ಮಾಧ್ಯಮಗಳು ಕೂಡ ಅದಕ್ಕಾಗಿ ಕೆಲಸ ಮಾಡ್ತಾ ಇರುವಂತವು. ಅದರ ಉಪಯೋಗ ತಮಗ ಸರಿಯಾದ ನಿಟ್ಟಿನೊಳಗ ಈ ಉಪಯೋಗ ಆಗ್ತಾ ಇದೆ ಅನ್ನೋದು ನಮಗೆಲ್ಲ ಸಂತೋಷದ ವಿಷಯ. ಇವತ್ತಿನ ಕಾರ್ಯಕ್ರಮದೊಳಗ ಎಂದಿನಂಗ ನಮ್ಮ ಜೊತೆಗೆ ವಿಜ್ಞಾನಿಗಳಿದ್ದಾರೆ, ಅವರ ಸಲಹೆ ಸೂಚನೆಗಳಿದ್ದಾವೆ, ಅವುಗಳನ್ನ ತಾವು ಗಮನಿಸಿ ತಮ್ಮ ಕೃಷಿ ಒಳಗ ಅಳವಡಿಸಿಕೊಂಡ್ರೆ, ಮತ್ತೆ ಇತರರಿಗೂ ಕೂಡ ಅದನ್ನ ತಾವು ಹೇಳಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ. ಯಾರ್ಯಾರಿಗೆ ಈ ವಿಷಯ ಗೊತ್ತಿರೋದಿಲ್ಲ ಅವರಿಗೂ ಕೂಡ ಒಂದು ಜ್ಞಾನ ಸಿಕ್ಕು ತಮ್ಮ ಕೃಷಿ ಒಳಗ ನಷ್ಟ ಆಗುವುದನ್ನ ಅವರು ತಡೆಗಟ್ಟುವುದಕ್ಕೆ ಸಹಾಯ ಆಗ್ತದೆ. ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ಪೇರಲ ಗಿಡಗಳಿಗೆ ಬರುವಂತಹ ರೋಗಗಳು ಮತ್ತೆ ಅವುಗಳ ನಿರ್ವಹಣೆ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗ ನಮಗ ಹೇಳಿಕೊಡ್ತಾ ಇದ್ದಾರೆ. ಯಾರ್ಯಾರು ಪೇರಲ ಬೆಳೆದಿದ್ದೀರಿ, ಹಣ್ಣಿನ ಬೆಳೆಗಳನ್ನ ಬೆಳೆದಿದ್ದೀರಿ, ಅವರಿಗೆ ಈ ಸಲಹೆ ಸೂಚನೆಗಳು ಅನುಕೂಲ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಡಾಕ್ಟರ್ ಜಹೀರ್ ಅಹಮದ್ ಅವರು ಈಗ ಪೇರಲದೊಳಗ ಬರುವಂತಹ ರೋಗಗಳ ಬಗ್ಗೆ ತಮಗೆ ಮಾಹಿತಿ ನೀಡ್ತಾ ಇದ್ದಾರೆ, ಗಮನಿಸಬೇಕು. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ವಿಷಯ ಪೇರಳ ಗಾವ ಜಾಪಳದಲ್ಲಿ ಬರುವಂತಹ ರೋಗಗಳ ಬಗ್ಗೆ ತಿಳೋಣ. ಈಗ ಹಣ್ಣಿನ ಬೆಳೆಯಾದಂತಹ ಪೇರಳದಲ್ಲಿ ವಿವಿಧ ರೋಗಗಳು ಬರ್ತಾ ಇವೆ. ಒಂದು ಕಜ್ಜಿ ರೋಗ, ಇನ್ನೊಂದು ಸಿಡಿ ರೋಗ, ಹಣ್ಣು ಕೊಳೆಯುವಂತ ರೋಗ, ಆಮೇಲೆ ಹಿಟ್ಟು ತಿಗಣೆಯ ಕಾಟ ಕೂಡ ಜಾಸ್ತಿ ಆಗ್ತಾ ಇದೆ ಪೇರಳೆಯಲ್ಲಿ. ಇದರ ಕೂಡ ನಿರ್ವಹಣೆ ಕೂಡ ಅತ್ಯಗತ್ಯ. ಬರುವಂತಹ ಚಳಿ ಸನ್ನಿವೇಶದಲ್ಲಿ ಯಾವೆಲ್ಲ ರೋಗಗಳು ಬರ್ತವೆ, ಯಾವ ರೀತಿ ಹಣ್ಣನ್ನ ಸಂರಕ್ಷಣೆ ಮಾಡಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಕಜ್ಜಿ ರೋಗ. ಕಜ್ಜಿ ರೋಗ ನಾವು ನೋಡ್ತೇವೆ, ಸಾಮಾನ್ಯವಾಗಿ ಕಂದು ಬಣ್ಣದ, ಆಮೇಲೆ ಅಲ್ಲಿ ಹೊರಳಿರ್ತಕ್ಕಂತಹ ಒಂದು ಚುಕ್ಕಿ ಟೈಪ್ ಅಲ್ಲಿ ಕಾಣ್ತಾ ಇರ್ತವೆ. ಆಮೇಲೆ ಸ್ಲೋಲಿ ಅಲ್ಲಿ ಜಾಸ್ತಿ ಕಜ್ಜಿ ಕಜ್ಜಿ ಬಿದ್ದಂಗೆ ಆಗಿ ಆಟೋಮೆಟಿಕ್ಲಿ ಇದು ಮಾರ್ಕೆಟ್ ರೇಟು ಕಡಿಮೆ ಆಗುತ್ತೆ, ಆಮೇಲೆ ಪರ್ಚೇಸ್ ಮಾಡಕ್ಕೂ ಸಾರ್ವಜನಿಕರಿಗೂ ಹಿಂಜರಿತಾರೆ. ಅದಕ್ಕೋಸ್ಕರ ರೈತರು ಹೊಲದಲ್ಲಿ ಕಜ್ಜಿ ರೋಗದ ಅಲ್ಲಲ್ಲಿ ಬಾಧೆ ಕಂಡು ಬಂದು ತಿಳ್ಕೊಳ್ಳಿ, ಎರಡ್ ಮೂರು ಗಿಡಗಳಲ್ಲಿ ಅವಾಗಲೇ ತಕ್ಷಣ ನಿರ್ವಹಣೆ ಮಾಡಬೇಕಾಗುತ್ತೆ. ಇಲ್ಲಿ ಇದರಲ್ಲದ್ರೆ ಕಂಪ್ಲೀಟ್ ಆಗಿ ಈ ಹೊಲದಲ್ಲಿ ಅಥವಾ ತೋಟದಲ್ಲಿ ಸ್ಪ್ರೆಡ್ ಆಗುವ ಸಾಧ್ಯತೆ ಇರ್ತವೆ. ಏನು ಕಜ್ಜಿ ರೋಗ ಇರತಕ್ಕಂತಹ ತೋಟದಲ್ಲಿ ಬಂದ ತಕ್ಷಣನೇ ಒಂದೆರಡು ನಮಗೆ ಚಿಹ್ನೆಗಳು ಗೊಳ್ತವೆ, ಒಂದು ಕಪ್ಪು ಮಚ್ಚೆ ಆದ ಕಾಣ್ತವೆ. ಆ ತಕ್ಷಣನೇ ರೈತರು ಆ ಒಂದು ರೋಗ ನಿರ್ವಹಣೆ ಮಾಡಬೇಕಾದ್ರೆ ಮ್ಯಾಂಕೋಸೇಬ್ 2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ, ಆವಾಗ ಕಜ್ಜಿಯ ಬಾಧೆ ಹತೋಟಿ ಮಾಡಬಹುದು. ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕಾಗತ್ತೆ. ಆಮೇಲೆ ಕಜ್ಜಿ ರೋಗದಲ್ಲಿ ಬಿದ್ದಿರ್ತವೆ, ಅದು ಕೂಡ ತೆಗೆದು ನಾಶ ಮಾಡಬೇಕಾಗತ್ತೆ. ಬಿದ್ದಂತ ಹಣ್ಣು ಕೊಳೆದಂತ ಅದನ್ನು ಕೂಡ ತೆಗಿಬೇಕಾಗುತ್ತೆ. ಆಮೇಲೆ ಇರ್ತಕ್ಕಂತ ಸಿಡಿ ರೋಗ, ನಾಟಿ ಮಾಡಿ 2 ತಿಂಗಳಿಗೆ 3 ತಿಂಗಳಿಂದ ಹಿಡಿದ್ಬಿಟ್ಟು 12 ವರ್ಷದ ಮರಗಳು ಕೂಡ ಸೊರಗ್ತಾ ಇರ್ತವೆ. ಆ ಸೊರಗು ರೋಗ ಅಥವಾ ಸಿಡಿ ರೋಗದ ಬಾಧೆ ಫಂಗಸ್ ಇಂದ ಭೂಮಿಯಿಂದ ಬರ್ತಾ ಇದೆ, ಒಣಗಿಸಿ ನೀರು ಕೊಡೋದ್ರಿಂದ ಈ ರೀತಿಯ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ದಯವಿಟ್ಟು ರೈತರು ಆ ತೇವಾಂಶ ನೋಡ್ಕೊಂಡು ಸಮ್ಮರ್ ಅಲ್ಲಿ ಬೇಸಿಗೆಯಲ್ಲಿ ಅದರ ಬೆಳವಣಿಗೆ ಬೇರೆ ವ್ಯಾಪ್ತಿಯನ್ನು ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ಬೇವಿನ ಹಿಂಡಿ 2 ಕೆಜಿ 50 ಗ್ರಾಂ ಟ್ರೈಕೋಡರ್ಮ 2 ಮಿಕ್ಸ್ ಮಾಡಿಕೊಂಡು ಬಡ್ಡೆಯಿಂದ 1/4 ಫೀಟ್ 1 ಫೀಟ್ ದೂರದಿಂದ ಹಾಕಿದ್ರೆ ಜಾಂಬಳ ಮರ ಅಥವಾ ಪೇರಳ ಮರ ಸಿಡಿ ರೋಗಕ್ಕೆ ತುತ್ತಾಗುವ ಸಾಧ್ಯತೆಗಳು ಕಡಿಮೆ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ನಾವು ನೋಡ್ತಾ ಇರ್ತವೆ, ತೇವಾಂಶ ಕಡಿಮೆ ಆದಾಗ ಭೂಮಿ ಬಿರುಕು ಬಿಟ್ಟಾಗ ಸಿಡಿ ರೋಗದ ಬಾಧೆ ಜಾಸ್ತಿ ಬರ್ತಾ ಇದೆ, ಅದರ ನಿರ್ವಹಣೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಆಮೇಲೆ ಇರ್ತಕ್ಕಂತಹ ಟೊಂಗೆಗಳ ನಿರ್ವಹಣೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಅನಗತ್ಯ ಟೊಂಗೆಗಳು ಬೇಕಾಗಿಲ್ಲ. ಅದೇನು ವರ್ಷದಲ್ಲಿ ಒಂದ್ಸಲ ಚಾಟ್ನೆ ಕಾರ್ಯಕ್ರಮ ಇದೆ ಅಥವಾ ಪ್ರೂನಿಂಗ್ ಅಂತ ಹೇಳ್ತೀವಿ, ಅದನ್ನು ಕೂಡ ರೈತರು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಎಲ್ಲಿ ಹಣ್ಣು ಕೊಳೆ ರೋಗದ ಬಾಧೆ ಇದೆ ಅಲ್ಲಿ ರೈತರು ಕಾಪ್ರಾಕ್ಸಿ ಕ್ಲೋರೈಡ್ 2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು, ಅಥವಾ ಕಾರ್ಬಂಡೈಸಿಮ್ ಪ್ಲಸ್ ಮ್ಯಾಂಕೋಸಬ್ ಸಂಯುಕ್ತ ಶಿಲೀಂಧ್ರ ನಾಶಕಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ, ಅದನ್ನು 2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು, ಅಥವಾ ಕ್ಲೋರೋಥರ್ನಲ್ ಕವಚ್ ಅಂತ ಹೇಳ್ತೀವಿ, ಅದನ್ನು 2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಹಣ್ಣು ಕೊಳೆ ರೋಗ ಹತೋಟಿ ಮಾಡಬಹುದು. ರೈತರು ಸಾವಯವ ರೈತರು ಸುಡೋಮನಾಸ್ ಅಥವಾ ಟ್ರೈಕೋಡರ್ಮಾ ಈ ಎರಡರಲ್ಲಿ ಒಂದನ್ನು 5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ರೋಗದ ಬಾಧೆ ಆಮೇಲೆ ಹಣ್ಣು ಕೊಳೆಯುವಿಕೆಯನ್ನು ಹತೋಟಿ ಮಾಡಬಹುದು. ಇನ್ನೊಂದು ಹಣ್ಣು ಕೊಳೆದ್ದು ಅಂದ್ರೆ ಊಸಿ ಫ್ಲೈ ಇಂದ ಕೂಡ ಬರ್ತವೆ ಅಂತ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಇದರಿಂದಾಗಿ ಏನು ಅಲ್ಲಿ ತೂತಾಗಿ ಅಲ್ಲಲ್ಲಿ ಹಣ್ಣು ಬಿದ್ದಿರುತ್ತವೆ, ಇದರ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ. ಆ ರೋಗದ ಬಾಧೆ ಕಂಡ ತಕ್ಷಣ ಬೇವಿನ ಎಣ್ಣೆ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕು, ಅಥವಾ ಪ್ರೆಫನಫಾಸ್ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಬಹಳಷ್ಟು ಒಂದು ನಿರ್ವಹಣೆ. ಆಮೇಲೆ ಅಲ್ಲಲ್ಲಿ ಟ್ರಾಪ್ಸ್ಗಳು ಹಣ್ಣು ನೊಣದ ಟ್ರಾಪ್ಸ್ಗಳನ್ನು ಕೂಡ ಎಕರೆಗೆ ಒಂದು 4-5 ಅಲ್ಲಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದು, ಇದರಿಂದಾಗಿ ಹಣ್ಣು ನೊಣದ ಬಾಧೆ ಕೂಡ ಕಡಿಮೆ ಮಾಡಬಹುದು. ಇನ್ನೊಂದು ನಮಗೆ ಮುಖ್ಯವಾದಂತ ಅಂದ್ರೆ ಹಿಟ್ಟು ತಿಗಣೆಯ ಕಾಟ ಜಾಸ್ತಿ ಆಗಿದೆ. ಬಿಳಿ ಬಿಳಿ ಹಿಟ್ಟು ತಿಗಣೆಗಳು ಅಲ್ಲಿ ಅಂಟುಕೊಂಡು ಮರದ ಎಲೆಗಳಲ್ಲಿ ಚಿಗುರುಗಳಲ್ಲಿ ಅಂಟ್ಕೊಂಡಿರ್ತವೆ, ಆಮೇಲೆ ಹಸಿ ಕಾಯಿಯಲ್ಲಿ ಕೂಡ ಇರ್ತವೆ. ಇದು ಬೇಗ ಬೇಗ ಹೋಗಲ್ಲ, ತಿಂಗಳುಗಟ್ಟಲೆ ಅಲ್ಲೇ ಇರ್ತವೆ, ರೆಂಬೆಗಳಲ್ಲಿ ತೊಗಟೆಗಳಲ್ಲಿ ಅದು ರಸ ಹೀರ್ಕೊಂಡು ಇರ್ತವೆ. ಇದರಿಂದಾಗಿ ಟೊಂಗೆಯ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ, ಅದರ ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಆ ಟೈಮಲ್ಲಿ ಹಿಟ್ಟು ತಿರುಗಣೆ ಕಾಯಿರ್ತವೆ ಅಲ್ಲಿ ಸ್ಟಾರ್ಚ್ ರೀತಿ ಇರತಕ್ಕಂತಹ ಒಂದು ಪದಾರ್ಥವನ್ನು 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು, ಅಥವಾ ಫೋರ್ಸ್ಫುಲ್ ಪವರ್ ಸ್ಪ್ರೇಯರ್ ಪಂಪ್ ಏನು ಪ್ರೆಷರ್ ಚೆನ್ನಾಗಿ ಮಾಡಿದ್ರೆ ವಾಟರ್ ಸ್ಪ್ರೇ ಮಾಡಿದ್ರು ನಿರ್ವಹಣೆ ಕೂಡ ಅದರಿಂದ ಮಾಡಬಹುದು. ಬೇವಿನ ಎಣ್ಣೆ 2 ml ಪ್ರತಿ ಲೀಟರ್ ಹಾಕೊಂಡು ಬಿಟ್ಟು ಸಿಂಪಡಣೆ ಮಾಡಿದಾಗ ಈ ಹಿಟ್ಟು ತಿಗಣೆ ಬಾಧ ಕೂಡ ಕಡಿಮೆ ಮಾಡಬಹುದು. ರಾಸಾಯನಿಕವಾಗಿ ಪ್ರೊಪನಫಾಸ್ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ಈ ಹಿಟ್ಟು ತಿಗಣೆ ಬಾಧೆಯನ್ನು ಕಡಿಮೆ ಮಾಡಬಹುದು. ಈವನ್ ಕೌಡಂಗ್ ಸ್ಲರಿಗೂ ಕೂಡ ಇದು ಹೋಗ್ತಾ ಇದೆ, ಈ ಹಿಟ್ಟು ತಿಗಣೆಯ ಅಂಶ ಅಂದ್ರೆ ಹುಳದ ಬಾಧೆ. ಅದಕ್ಕೋಸ್ಕರ ರೈತರು ಒಂದು ತೋಟದಲ್ಲಿ ಸಮಗ್ರ ರೋಗ ನಿರ್ವಹಣಾ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ. ಎಲ್ಲಿ ವೇಸ್ಟ್ ಆಗಿ ಬಿದ್ದಿರ್ತವೆ ಕಾಯಿಗಳು ಅವುಗಳನ್ನ ಆರಿಸಿಬಿಟ್ಟು ದೂರ ಮಾಡಬೇಕಾಗತ್ತೆ. ಅವೆಲ್ಲ ಕೆಳಗೆ ಬಿದ್ದಾಗ ಹುಳುಗಳ ಸೃಷ್ಟಿ ಜಾಸ್ತಿ ಆಗುತ್ತೆ, ರೋಗದ ಸೃಷ್ಟಿ ಜಾಸ್ತಿ ಆಗುತ್ತೆ, ಅವಾಗ ಇನ್ನೊಂದು ಕಡೆಯಿಂದ ಇನ್ನೊಂದು ಭತ್ತದ ಕಡೆಗೆ ಪ್ರಸಾರ ಆಗುವ ಸಾಧ್ಯತೆ ಇದೆ. ಆಮೇಲೆ ಯಾವುದೇ ಎಣ್ಣೆ ಸಿಂಪಡಣೆ ಮಾಡಿದ್ರು ಕಂಟ್ರೋಲ್ಗೆ ಸಿಗಲ್ಲ, ಕಂಟ್ರೋಲ್ ತಪ್ಪಿಬಿಡುತ್ತೆ. ಅದಕ್ಕೋಸ್ಕರ ಸಂದಿಗ್ಧ ಸಮಯದಲ್ಲಿ ಬೆಳೆಯನ್ನು ನೋಡಿಕೊಂಡು ಮಾನಿಟರ್ ಮಾಡಿದ್ರೆ ಮಾತ್ರ ಒಂದು ರೋಗದ ನಿರ್ವಹಣೆಯನ್ನು ಮಾಡಬಹುದು. ಧನ್ಯವಾದ. ಆತ್ಮೀಯರೇ, ಇಲ್ಲಿ ತನಕ ಡಾಕ್ಟರ್ ಜಹೀರ್ ಅಹಮದ್ ಅವರು ಹೇಳಿದ್ದನ್ನ ಕೇಳಿದ್ರಲ್ಲ, ಪೇರಲದೊಳಗ ಯಾವ ರೀತಿಯಾದಂತಹ ರೋಗಗಳನ್ನ ನಾವು ನಿರ್ವಹಣೆ ಮಾಡಬೇಕು, ಏನೇನು ಸಮಸ್ಯೆಗಳಿಗೆ ಯಾವ್ಯಾವ ಪರಿಹಾರಗಳದಾವ ಅದು ತಮಗ ಗೊತ್ತಾಗಿರಬಹುದು. ತಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ಅವರನ್ನ ಸಂಪರ್ಕ ಮಾಡಬಹುದು. ಅವರ ಮೊಬೈಲ್ ನಂಬರ್ 9845300326. ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿದ್ರ ತಮ್ಮ ಸಮಸ್ಯೆಗಳಿಗೆ ಇನ್ನು ಹೆಚ್ಚಿನ ಪರಿಹಾರ ಸಿಗಬಹುದಾಗ್ಯದ ಅನ್ನುವಂತದನ್ನ ಗಮನಿಸಬೇಕು. ಇನ್ನು ಸಾಕಷ್ಟು ಜನರು ತಾವು ತರಕಾರಿಗಳನ್ನ ಬೆಳೀತಾ ಇರಬಹುದು, ಮತ್ತ ಈಗೇನು ಸೀಸನ್ ನಡೆದದ, ಚಳಿಗಾಲ ಬರ್ತಾ ಇದೆ, ಈ ಚಳಿಗಾಲದೊಳಗ ಯಾವ್ಯಾವ ತರಕಾರಿಗಳನ್ನ ಬೆಳೆಯಬಹುದು ಅನ್ನುವಂತ ಪ್ಲಾನ್ ಕೂಡ ತಾವು ಮಾಡ್ತಾ ಇರಬಹುದು. ಈ ಬೆಳೆಗಳ ಬಗ್ಗೆ ಬೀದರ್ನ ತೋಟಗಾರಿಕಾ ಕಾಲೇಜಿನೊಳಗ ತಜ್ಞರಾಗಿರುವಂತಹ ಡಾಕ್ಟರ್ ಅಂಬರೀಶ್ ಅವರು ಕೆಲವು ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಯಾವ ಬೆಳೆಗಳನ್ನ ನಾವು ಚಳಿಗಾಲದೊಳಗ ಬೆಳಿಬಹುದು, ಸುಧಾರಿತ ಕ್ರಮಗಳು ಏನು, ಅಂತ ಒಂದು ತಂತ್ರಜ್ಞಾನವನ್ನ ಉಪಯೋಗ ಮಾಡಿಕೊಂಡು ನಾವು ಹೆಚ್ಚಿಗೆ ಯಾವ ರೀತಿ ಬೆಳೆಯಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಅವರು ತಮಗ ಕೊಡ್ತಾ ಇದ್ದಾರೆ. ಡಾಕ್ಟರ್ ಅಂಬರೀಶ್ ಅವರು ಹೇಳೋದನ್ನ ಈಗ ನಾವು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಇವಾಗ ಚಳಿಗಾಲ ಬಂದಿದ್ದು, ಇವಾಗ ಚಳಿಗಾಲದಲ್ಲಿ ಮುಖ್ಯವಾಗಿ ಬೆಳೆಯುವಂತಹ ತರಕಾರಿ ಬೆಳೆಗಳು, ನಮ್ಮ ಭಾಗದಲ್ಲಿ ಚಳಿಗಾಲದಲ್ಲಿ ಬೆಳೆಯುವಂತಹ ಮುಖ್ಯ ತರಕಾರಿ ಬೆಳೆಗಳಂದ್ರೆ ಹೂಕೋಸು, ಎಲೆಕೋಸು ಆಗಿರ್ಬೋದು, ಮತ್ತೆ ಗಜ್ಜರಿ, ಮೂಲಂಗಿ ಆಗಿರ್ಬೋದು. ಮತ್ತೆ ವಾಣಿಜ್ಯವಾಗಿ ನಾವು ಈಗ ಚಳಿಗಾಲದಲ್ಲಿ ಮುಖ್ಯವಾಗಿ ಈರುಳ್ಳಿಯನ್ನು ಅಧಿಕ ಕ್ಷೇತ್ರದಲ್ಲಿ ನಾವು ಬೆಳೆಯುವುದು ಸರ್ವೇ ಸಾಮಾನ್ಯ ವಾಡಿಕೆಯಲ್ಲಿದೆ. ಇದರಲ್ಲಿ ನಾವು ಮುಖ್ಯವಾಗಿ ಕ್ಯಾಬೇಜು, ಕಾಲಿಫ್ಲವರ್, ಹೂಕೋಸು, ಎಲೆಕೋಸು ಏನಂತೀವಿ ನಾವು, ಅದರಲ್ಲಿ ಮುಖ್ಯವಾಗಿ ಸಂಕರಣ ತಳಿಗಳನ್ನು ಉಪಯೋಗಿಸ್ತೀವಿ. ಅದರಿಂದ ನಾವು ಅಧಿಕ ಇಳುವರಿಯನ್ನು ನಾವು ಪಡಿತೀವಿ. ಅದೇ ಈಗ ಮೂಲಂಗಿ ಮತ್ತೆ ಗಜರಿ ಮತ್ತೆ ಈರುಳ್ಳಿ ಇದರಲ್ಲಿ ಏನಿದೆ, ಸಂಕರಣ ತಳಿಗಳು ಅಲ್ಲದೇನೆ ಓಪನ್ ಬೀಜಗಳನ್ನು ನಾವು ಲಭ್ಯವಾಗಿರುತ್ತದೆ. ಈಗ ಈರುಳ್ಳಿಯಲ್ಲಿ ನಾವು ಹೇಳ್ಬೋದು ಸರ್ವೇ ಸಾಮಾನ್ಯ ರೈತರು ಸೇರ್ಗಟ್ಲೆ, ಒಂದು ಸೇರಿಗೆ 1,000 ರೂಪಾಯಿ ಹಿಂಗೆ ಸೇರ್ಗಟ್ಲೆ ತರ್ತಾರೆ. ಅದಕ್ಕೆ ನಾವು ಈಗ ಈರುಳ್ಳಿ ಆಗಿರ್ಬೋದು, ಗಜರಿ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಬೀಜೋಪಚಾರ ಅಂತ ಹೇಳ್ತೀವಿ ನಾವು. ಬೀಜೋಪಚಾರ ಅಂತಂದ್ರೆ ಕ್ಯಾಪ್ಟಾನು, ಥೈರಾಮು ಅಥವಾ 2 g/kg ಆಫ್ ಸೀಡ್ಸ್ಗೆ ನಾವು ಬೀಜೋಪಚಾರ ಮಾಡಿದಲ್ಲಿ ನಮಗೆ ಯಾವುದೇ ರೀತಿಯ ರೋಗ ಕೀಟದ ಬಾಧೆ ಇರುವುದಿಲ್ಲ. ಕೀಟದ ಬಾಧೆ ಅಂದ್ರೆ ನಾವು ಬಿತ್ತನೆ ಮಾಡಿದಾಗ ಯಾವುದೇ ರೀತಿ ಹುಳಗಳು ಬಂದು ಬೀಜಗಳನ್ನು ತಿನ್ನುವುದು, ಆ ತರದ ಬಾಧೆ ಇರಲ್ಲ. ಮತ್ತೆ ಡ್ಯಾಂಪಿಂಗ್ ಆಫ್ ಅಂತೀವಿ ನಾವು, ಡಿಸಿ ಅಂದ್ರೆ ಸಸಿಗಳು ಮೊಳಕೆ ಹೊಡೆದ ಮೇಲೆ ಬೆಳೆದಾಗ ಕೂಡ ಸಾಯುವಿಕೆ ಪ್ರಮಾಣ ಕೂಡ ಬಹಳ ಕಡಿಮೆ ಆಗಿರುತ್ತೆ. ಅದರಿಂದ ರೈತರು ಸೂಕ್ತವಾದ ತರಕಾರಿ ಬೆಳೆಗಳನ್ನು ಚಳಿಗಾಲಕ್ಕೆ ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೀಜೋಪಚಾರ ಮಾಡಿ ಸೂಕ್ತವಾಗಿ, ಈಗ ನಾವು ಹೂಕೋಸು ಎಲೆಕೋಸಿನಲ್ಲಿ ಕೂಡ ನಾವು ಸಸ್ಯ ಅಭಿವೃದ್ಧಿ ಅಂತ ಪ್ರೋಟ್ರೇ ನರ್ಸರಿ ಅಥವಾ ಸೀಡ್ಲಿಂಗ್ಸ್ ಅನ್ನೇ ನಾವು ಹೊಲದಲ್ಲಿ ನಾಟಿ ಮಾಡಲು ನಾವು ಉಪಯೋಗಿಸಿಕೊಂಡು ಬೀಜೋಪಚಾರ ಮಾಡಿದರೆ ರೈತರಿಗೆ ಅಧಿಕ ಲಾಭವಾಗಿರುತ್ತದೆ. ಧನ್ಯವಾದಗಳು. ಎರಡನೇದಾಗಿ, ಈಗ ತರಕಾರಿ ಬೆಳೆಗಳಲ್ಲಿ ನಾವು ಪೋಷಕಾಂಶಗಳ ಉಪಯೋಗ ಸರ್ವೇ ಸಾಮಾನ್ಯ, ಸಾರಜನಕ ರಂಜಕ ಪೊಟ್ಯಾಶ್ ನಾವು ಕಾಲಾಂತರದಿಂದ ಉಪಯೋಗಿಸ್ತಾ ಬಂದಿದ್ದೀವಿ, ಇದನ್ನು ನಾವು ಅಧಿಕ ಪ್ರಮಾಣದಲ್ಲಿ ಕೂಡ ಉಪಯೋಗಿಸ್ತೀವಿ. ಈಗ ಮನುಷ್ಯನಿಗೆ ಹೇಗೆ ಬೇರೆ ಬೇರೆ ನ್ಯೂನತೆಗಳಿಂದ ಯಾವುದೇ ರೋಗ ಬಾಧೆಗೆ ಒಳಗಾಗ್ತೀವಿ, ಅದೇ ರೀತಿ ಲಘು ಪೋಷಕಾಂಶಗಳ ಪಾತ್ರ ತರಕಾರಿ ಬೆಳೆಗಳಿಗೆ ಬಹಳ ಮುಖ್ಯವಾದದ್ದು. ಅದನ್ನು ನಾವು ಲಘು ಪೋಷಕಾಂಶಗಳನ್ನು ಉಪಯೋಗಿಸ್ತಾ ಇದ್ದರೆ ರೋಗ ಕೀಟ ಬಾಧೆ ಅಲ್ಲದೇನೆ ತರಕಾರಿ ಬೆಳೆಗಳಲ್ಲಿ ಈ ತರ ತೊಂದರೆ ಕೂಡ ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಟೊಮ್ಯಾಟೋದಲ್ಲಿ ನಾವು ಕ್ಯಾಲ್ಸಿಯಂ ಕೊರತೆಯಿಂದ ತುದಿ ಕೊಳೆ ತೊಂದರೆ ನಾವು ಒಳಗೊಳ್ತೇವೆ ಆಗುತ್ತೆ ಹಣ್ಣಿನಲ್ಲಿ, ಮತ್ತೆ ಹಣ್ಣು ಸೀಳುವಿಕೆನೂ ಕೂಡ ಆಗುತ್ತೆ, ಇದರ ಬೋರಾನ್ ಕೊರತೆಯಿಂದ ಆಗುತ್ತದೆ. ಇದರಿಂದ ನಾವು ಏನ್ ಮಾಡಬೇಕು ಅಂತಂದ್ರೆ, ಒಂದು ವೆಜಿಟೇಬಲ್ ಸ್ಪೆಷಲ್ ಅಂತ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದ್ದಾರೆ ವೆಜಿಟೇಬಲ್ ಸ್ಪೆಷಲ್ ಅನ್ನೋದು. ವೆಜಿಟೇಬಲ್ ಸ್ಪೆಷಲ್ ಅನ್ನೋದು ಒಂದು 2-3 ಗ್ರಾಂ ಪ್ರತಿ ಲೀಟರ್ ಗೆ ಉಪಯೋಗಿಸಿಕೊಂಡ್ರೆ ನಮಗೆ ಲಘು ಪೋಷಕಾಂಶಗಳಿಂದ ಉಂಟಾಗುವಂತಹ ತೊಂದರೆಗಳನ್ನು ನಾವು ಕಡಿಮೆ ಮಾಡಬಹುದು, ಮತ್ತು ಕಡಿಮೆ ಮಾಡಿ ನಮಗೆ ಅಧಿಕ ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಇನ್ನೊಂದು, ಯಾವ ಹಂತದಲ್ಲಿ ನಾವು ಇಲ್ಲಿ ವೆಜಿಟೇಬಲ್ ಸ್ಪೆಷಲ್ ಅಥವಾ ತರಕಾರಿ ಸ್ಪೆಷಲ್ ಅನ್ನು ಉಪಯೋಗಿಸಬೇಕು ಅಂತಂತಂದ್ರೆ, ನಾವು ನಾಟಿ ಮಾಡಿದ ಒಂದು ತಿಂಗಳಲ್ಲಿ ಹೂ ಬಿಡುವ ಸಮಯದಲ್ಲಿ ಅಥವಾ ಕಾಯಿ ಬಿಡುವ ಸಮಯದಲ್ಲಿ ನಾವು ಉಪಯೋಗಿಸಿಕೊಂಡ್ರೆ ನಮಗೆ ಅಧಿಕ ಇಳುವರಿ ಬರುತ್ತದೆ, ಮತ್ತು ಯಾವುದೇ ರೀತಿಯ ರೋಗ ಕೀಟ ಅಲ್ಲದೇ ಇತರ ಯಾವುದೇ ತೊಂದರೆಗಳು ಒಳಗಾಗಿರುವಂತದ್ದು ನಾವು ಕಡಿಮೆ ಮಾಡಬಹುದು. ಇನ್ನೊಂದು, ಈಗ ನಾವು ಯಾವುದೇ ಬೆಳಿಬೇಕಂತಂದ್ರು ಕೂಡ ನೀರು ಪರೀಕ್ಷೆ ಮಣ್ಣು ಪರೀಕ್ಷೆ ಮಾಡಿರ್ತೀವಿ. ನೀರು ಪರೀಕ್ಷೆ ಮಣ್ಣು ಪರೀಕ್ಷೆ ಮಾಡಿ ಮಣ್ಣಲ್ಲಿ ಯಾವುದೇ ಕೊರತೆಗಳನ್ನು ನಾವು ನೋಡಿಕೊಂಡು ನಾವು ಬೆಳೆಗಳನ್ನು ಬೆಳಿಬೇಕು. ಅದೇ ರೀತಿ ಈಗ ನಾವು ಬೆಳೆ ಹಾನಿ ಉಂಟಾದಾಗ ತರಕಾರಿ ಸ್ಪೆಷಲ್ ಅಥವಾ ವೆಜಿಟೇಬಲ್ ಸ್ಪೆಷಲ್ ಯಾವುದು ಪೋಷಕಾಂಶಗಳನ್ನು ಉಪಯೋಗಿಸೋಕ್ಕಿನ್ನಲ್ಲೂ ಕೂಡ ನಮ್ಮ ಮಣ್ಣಿನ ಪೋಷಕಾಂಶಗಳು ಎಷ್ಟು ಇದೆ ಎನ್ನುವುದು ತಿಳ್ಕೊಂಡು ನಾವು ಮೊದಲನೇ ಕೊಟ್ಟಿಗೆ ಗೊಬ್ಬರ ಜೊತೆ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಕೊಟ್ಟು ಯಾವುದು ಲಘು ಪೋಷಕಾಂಶಗಳ ಕೊರತೆ ಇದೆ ಅನ್ನೋದು ನಾವು ಮನದಟ್ಟು ಮಾಡಿಕೊಂಡು ನಾವು ಲಘು ಪೋಷಕಾಂಶಗಳನ್ನು ಕೊರತೆ ಕಂಡಾಗ ಅಥವಾ ಹೂ ಬಿಡುವ ಸಮಯದಲ್ಲಿ ಕಾಯಿ ಬಿಡುವ ಸಮಯದಲ್ಲಿ ನಾಟಿ ಮಾಡಿದ ಒಂದು ತಿಂಗಳಲ್ಲಿ ಕೊಟ್ಟರೆ ನಮಗೆ ಅಧಿಕ ಲಾಭವಾಗುತ್ತೆ, ಮತ್ತು ಅಧಿಕ ಇಳುವರಿ ಬರುತ್ತೆ, ಮತ್ತು ಅಧಿಕ ಇಳುವರಿ ಬಂದು ಒಳ್ಳೆಯ ಪ್ರಮಾಣದ ಗಾತ್ರದ ಕಾಯಿ ಅಥವಾ ಹಣ್ಣು ಬರುತ್ತದೆ, ನಮಗೆ ಅದರಿಂದ ಒಳ್ಳೆ ಮಾರುಕಟ್ಟೆಯಲ್ಲಿ ಬೆಲೆ ಕೂಡ ಲಭ್ಯವಾಗಿರುತ್ತದೆ. ಇನ್ನೊಂದು, ಈರುಳ್ಳಿಯಲ್ಲಿ, ಈಗ ಈರುಳ್ಳಿಯಲ್ಲಿ ಮುಖ್ಯವಾಗಿ ಈ ಚಳಿಗಾಲದಲ್ಲಿ ಬೀಜೋತ್ಪಾದನೆ ಬಹಳ ಮಾಡ್ತಾರೆ, ಆದರೆ ಕಮರ್ಷಿಯಲ್ ವಾಣಿಜ್ಯವಾಗಿ ಗೆಡ್ಡೆನೂ ಬೆಳೀತಾರೆ, ಅದರ ಜೊತೆಗೆ ಬೀಜೋತ್ಪಾದನೆಯನ್ನು ಬಹಳ ಪ್ರಮಾಣದಲ್ಲಿ ಈಗ ಚಳಿಗಾಲದಲ್ಲಿ ಮಾಡ್ತಾ ಇರ್ತಾರೆ ರೈತರು. ಅದರಲ್ಲಿ ಲಘು ಪೋಷಕಾಂಶಗಳಂದ್ರೆ ನಾವು ಸಂಶೋಧನೆಯಲ್ಲಿ ನಾವು ಕಂಡುಕೊಂಡಿರೋದು ರೈತರಲ್ಲೂ ಕೂಡ ನಾವು ಕ್ಷೇತ್ರ ಭೇಟಿ ಮಾಡಿದಾಗ ಬೋರಾನ್ ಅನ್ನು ಉಪಯೋಗಿಸಿಕೊಂಡ್ರು ಕೂಡ ನಮ್ಮ ಬೀಜೋಪಚಾರ ಮಾಡುವಾಗ ಬೋರಾನ್ ಉಪಯೋಗಿಸಿಕೊಂಡ್ರೆ ಅಲ್ಲಿ ಈಗ ಈರುಳ್ಳಿ ಅಂದ್ರೆ ಪರಾಗಸ್ಪರ್ಶವು ಹೊಂದಿ ಬೀಜ ಉತ್ಪಾದನೆ ಮಾಡುವುದರಿಂದ ಬೋರಾನ್ ಉಪಯೋಗಿಸಿಕೊಂಡ್ರೆ ನಾವು ಲಘು ಪೋಷಕಾಂಶಗಳು ಉಪಯೋಗಿಸಿಕೊಂಡ್ರೆ ನಮಗೆ ಅಧಿಕ ಬೀಜದ ಇಳುವರಿ ಕೂಡ ಪ್ರಮಾಣ ಜಾಸ್ತಿ ಆಗುತ್ತದೆ. ಅದನ್ನು ರೈತರು ಕೂಡ ಇದನ್ನು ಉಪಯೋಗಿಸ್ಕೋಬೇಕು. ಅದರ ಜೊತೆಗೆ ನಾವು ಸರ್ವೇ ಸಾಮಾನ್ಯ ಜೇನು ಪಟ್ಟಿಯನ್ನು ಕೂಡ ಅಳವಡಿಸಿಕೊಂಡ್ರೆ ಪರಾಗಸ್ಪರ್ಶವನ್ನು ಜಾಸ್ತಿ ಆಗಿ ಅದು ಕೂಡ ಬೀಜ ಉತ್ಪಾದನೆ ಮಾಡುವಂತಹದಿರುತ್ತದೆ. ಧನ್ಯವಾದ. ಇಲ್ಲಿ ತನಕ ಡಾಕ್ಟರ್ ಅಂಬರೀಷ್ ಅವರು ಚಳಿಗಾಲದೊಳಗ ಬೆಳಿಬಹುದಾದಂತಹ ತರಕಾರಿಗಳ ಬಗ್ಗೆ ಮತ್ತ ಯಾವ ರೀತಿ ಸುಧಾರಿತ ಕ್ರಮಗಳನ್ನ ನಾವು ಅನುಸರಿಸಿ ಬೆಳೆದ್ರೆ ನಮಗೆ ಹೆಚ್ಚಿನ ಇಳುವರಿ ಬರ್ತದ, ಅದರಿಂದ ಹೆಚ್ಚಿನ ಲಾಭ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದ ಅನ್ನೋದ್ರ ಬಗ್ಗೆ ತಾವು ಇಲ್ಲಿ ತನಕ ಕೇಳಿದ್ರಿ. ತರಕಾರಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ತೋಟಗಾರಿಕಾ ಬೆಳೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ತಾವು ಡಾಕ್ಟರ್ ಅಂಬರೀಷ್ ಅವರನ್ನ ಸಂಪರ್ಕ ಮಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ನ ನಾನು ತಮಗ ತಿಳಿಸ್ತಾ ಇದ್ದೀನಿ, ತಾವು ನೋಟ್ ಮಾಡಿಕೊಳ್ಬಹುದು. 9036168844 ಇದು ಡಾಕ್ಟರ್ ಅಂಬರೀಷ್ ಅವರ ಮೊಬೈಲ್ ನಂಬರ್, ಅವರನ್ನ ತಾವು ಮಾತಾಡಿಸಬಹುದು. ಇನ್ನ ಮುಂದಿನ ವಿಷಯಕ್ಕೆ ಹೋಗೋಣ. ಈಗಾಗಲೇ ಪೇರಲದೊಳಗ ಬರಬಹುದಾದಂತಹ ಕೀಟಗಳು, ರೋಗಗಳು ಮತ್ತೆ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ಜಹೀರ್ ಅಹಮದ್ ಅವರು ಈ ಕಾರ್ಯಕ್ರಮದೊಳಗ ಈಗಾಗಲೇ ಹೇಳಿದ್ದಾರೆ. ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರ, ವಿಜ್ಞಾನಿಗಳು ಯಾವಾಗ ಯಾವಾಗ ಕ್ಷೇತ್ರ ಭೇಟಿಗೆ ಹೋಗ್ತಾರ, ಹೊಲಗಳಿಗೆ ಹೋಗ್ತಾರ, ತಮ್ಮಂತಹ ರೈತರು ಅವ್ರನ್ನ ಆಹ್ವಾನಿಸಿರ್ತೀರಿ, ಸರ್ ಬರ್ರಿ ನಮ್ಮ ಹೊಲಕ್ಕ ನೋಡ್ಬರ್ರಿ ಏನ್ ಸಮಸ್ಯೆ ಆಗ್ಯದ ಅನ್ನುವಂತಹದ್ದೊಂದು ಒಂದು ಚರ್ಚೆಯನ್ನ ಕೂಡ ತಾವು ಹುಟ್ಟಾಕಿರ್ತೀರಿ. ಅಂತ ಒಂದು ಸಂದರ್ಭದೊಳಗ ಡಾಕ್ಟರ್ ಶ್ರೀನಿವಾಸ್ ಅವರು ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಪೇರಲದೊಳಗ ಏನು ಸಮಸ್ಯೆಗಳಾಗ್ಯಾವ ಅದರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಅವರ ಭೇಟಿ ಸಂಪೂರ್ಣವಾಗಿ ಹೊಲಕ್ಕೆ ಹೋಗಿ ಅಲ್ಲಿ ಏನು ಕಂಡುಂಟದ್ದನ್ನ ಅವರು ಗಮನಿಸಿ ರೈತರಿಗೆ ಸಲಹೆ ಸೂಚನೆ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಪೇರಲದೊಳಗ ಬರುವಂತಹ ಜಂತು ರೋಗ ಮತ್ತ ಸೊರಗು ರೋಗಗಳ ಬಗ್ಗೆ ಅವರು ಕ್ಷೇತ್ರ ಭೇಟಿ ನೀಡಿದಾಗ ಗೊತ್ತಾಗಿರುವಂತಹದ್ದು. ಈ ವಿಚಾರಗಳನ್ನ ತಾವು ತಿಳಿದ್ರೆ ಇದು ಪ್ರಾಯೋಗಿಕವಾದಂತಹ ಒಂದು ವಿಚಾರ, ರೈತರು ಏನ್ ಮಾಡ್ತಾ ಇದ್ದಾರೆ ಮತ್ತೆ ಅದಕ್ಕೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ಡಾಕ್ಟರ್ ಎನ್ ಶ್ರೀನಿವಾಸ್ ಅವರು ತಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅವರು ಹೇಳೋದು ತಮಗೆ ಅನುಕೂಲ ಆಗ್ತದ ಅನ್ನುವಂತಹ ಒಂದು ಭರವಸೆ ನಮ್ದು. ನಮ್ಮ ಪ್ರದೇಶದ ಪ್ರಮುಖ ಬೆಳೆಯಾಗಿರ್ತಕ್ಕಂಥ ಪೇರಲದಲ್ಲಿ ಹಲವು ಸಮಸ್ಯೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣುತ್ತಿದ್ದೇವೆ. ಅಂತೆಯೇ ಶ್ರೀ ಸಂಗಮೇಶ್ ಲದ್ದೆ ಅಂತ ಈ ಒಂದು ಬಾಲ್ಕಿ ತಾಲೂಕಿನ ನಂಜವಾಡ ಗ್ರಾಮದ ರೈತರು, ಸೊ ಇವರ ಒಂದು ಕರೆ ಮೇರೆಗೆ ನಾವು ಒಂದು ಪೇರಲ ತೋಟಕ್ಕೆ ನಾವು ಭೇಟಿ ನೀಡಿದಾಗ, ಸೊ ಪೇರಲ ಸಸಿಗಳಲ್ಲಿ ಜಂತು ಅಂತ ಹೇಳ್ತೀವಿ ನಾವು, ಜಂತು ಅಂದ್ರೆ ನಿಮ್ಯಾಟೋಡ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ. ಮತ್ತು ಸೊರಗು ರೋಗ, ಈ ಸೊರಗು ರೋಗ ಬರಕ್ಕೆ ಮುಖ್ಯ ಕಾರಣ ಅಂದ್ರೆ ಫಿಜರಿಂಗ್ ಅಂತಕ್ಕಂತ ಒಂದು ಸೂಕ್ಷ್ಮ ಜೀವಾಣು, ಸೊ ಈ ಒಂದು ರೋಗಕ್ಕೆ ಬರಲಿಕ್ಕೆ ಕಾರಣ ಆಗ್ತದೆ. ಸೊ ಈ ಎರಡು ಸಮಸ್ಯೆಗಳನ್ನ ನಾವು ಅಲ್ಲಿ ಕ್ಷೇತ್ರ ಭೇಟಿ ನೀಡಿದಾಗ ನಾವು ಇರೋದನ್ನ ದೃಢಪಡಿಸಿದ್ದೇವೆ. ಸೊ ಈ ಒಂದು ರೋಗ ಬರಲಿಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಈಗ ಬೇರೆ ಒಂದು ನರ್ಸರಿಗಳಿಂದ ನಾವು ಈ ರೋಗ ಹರಡೋದನ್ನ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಸೊ ಮೊಟ್ಟ ಮೊದಲನೇದಾಗಿ ಬಾಧೆ ಒಳಗಾಗಿರ್ತಕ್ಕಂತ ಒಂದು ಸಸಿಗಳಿಂದ ಈ ಒಂದು ರೋಗ ಹರಡಲಿಕ್ಕೆ ಸಾಧ್ಯತೆ ಇದೆ. ಸೊ ಎರಡನೇದು, ಈ ನರ್ಸರಿ ಒಂದು ಸಂದರ್ಭದಲ್ಲಿ ನಾವು ಸರಿಯಾದ ಗುಣಮಟ್ಟದ ಒಂದು ಸಸಿ ತಯಾರು ಮಾಡಬೇಕಾದ್ರೆ ಸ್ಟೆರಿಲೈಸೇಷನ್ ಸರಿಯಾದ ರೀತಿಯಲ್ಲಿ ನಾವು ಮಾಡದ ಪಕ್ಷದಲ್ಲಿ ಈ ಒಂದು ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸೊ ನಾವು ಯಾವಾಗಲೂ ಕೂಡ ಆ ಒಂದು ಸಸಿಗಳ ಆಯ್ಕೆ ಮತ್ತು ಅವುಗಳ ಒಂದು ಸೋರ್ಸ್ ಅಂತ ಹೇಳ್ತೀವಿ, ಎಲ್ಲಿಂದ ನಾವು ತರ್ತೀವಿ ಅನ್ನೋದು ಬಹಳ ಮುಖ್ಯವಾಗ್ತದೆ. ಸೊ ಇದರ ಗುಣಲಕ್ಷಣಗಳ ಅಂತ ಬಂದಾಗ, ಸೊ ಗಿಡಗಳ ಬೆಳವಣಿಗೆ ಏನಾಗುತ್ತೆ, ಕುಂಠಿತ ಆಗ್ತದೆ, ಹಾಗೂ ಎಲೆಗಳ ಸಂಖ್ಯೆ ಮತ್ತು ಎಲೆಗಳ ಗಾತ್ರ ಏನಾಗ್ತದೆ, ಕಡಿಮೆ ಆಗ್ತದೆ. ಕ್ರಮೇಣ ಏನಂದ್ರೆ ಇಳುವರಿ ಮತ್ತು ಅದರ ಒಂದು ಗುಣಮಟ್ಟದ ಮೇಲೆ ಪರಿಣಾಮ ಬೀರ್ತದೆ. ಮತ್ತೆ ಈ ರೋಗದ ಇನ್ನೊಂದು ಲಕ್ಷಣಗಳು ಏನಂತಂದ್ರೆ, ಕಂಪ್ಲೀಟ್ ಏನಾಗ್ತದೆ, ಬಾಧೆ ಒಳಗಾಗಿರ್ತಕ್ಕಂತ ಒಂದು ಸಸಿಗಳನ್ನು ನೋಡಿದಾಗ ಸೊ ಕಂಪ್ಲೀಟ್ ಎಲೆಗಳೆಲ್ಲ ಉದುರಿ ಬೋಳಾಗಿ ಕಂಡು ಬರ್ತದೆ. ಇದು ಒಂದು ಭೂಮಿಯ ಮೇಲೆ ಇರ್ತಕ್ಕಂತ ಒಂದು ಲಕ್ಷಣಗಳು. ಸೊ ಭೂಮಿಯ ಒಳಗಡೆ ಅಂದ್ರೆ ಬೇರಿನ ಮೇಲೆ ಕೂಡ ಕೆಲವೊಂದು ಚಿಹ್ನೆಗಳನ್ನ ಈ ರೋಗ ತೋರಿಸುತ್ತದೆ. ಮೊಟ್ಟ ಮೊದಲನೇದಾಗಿ ಏನಂತಂದ್ರೆ, ರೋಗದ ಒಂದು ಗಿಡಗಳ ಬೇರಲ್ಲಿ ಏನಾಗ್ತದೆ ಅಂತಂದ್ರೆ ಗಂಟುಗಳು ಕಂಡು ಬರ್ತವೆ, ಮತ್ತೆ ಗಂಟುಗಳ ಆದ ನಂತರ ಅವು ಕಂದು ಬಣ್ಣಕ್ಕೆ ಮಾರ್ಪಡ್ತವೆ. ತದನಂತರ ಏನಾಗ್ತವೆ ಅಂತಂದ್ರೆ ಅಂತ ಒಂದು ಬೇರುಗಳು ಏನಾಗ್ತವೆ, ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತೆ ಅದ್ರ ಜೊತೆಗೆ ಏನಂದ್ರೆ ನಾವು ರೂಟ್ ಹೇರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಆಕ್ಟಿವ್ ರೂಟ್ ಹೇರ್ಸ್ ಅಂತ ಹೇಳ್ತೀವಿ. ಸೊ ಅವು ಪೋಷಕಾಂಶ ನೀರು ತೆಗೆದುಕೊಳ್ತಕ್ಕಂತ ಬೇರುಗಳು ಇರ್ತವೆ, ಅವುಗಳನ್ನು ಕೂಡ ಕಳೆದುಕೊಳ್ತೀವಿ. ಹಾಗಾಗಿ ಏನಾಗ್ತದೆ, ಈ ಕಂಪ್ಲೀಟ್ ಆಗಿ ಬೆಳವಣಿಗೆ ಮೇಲೆ ಅದು ಪರಿಣಾಮ ಬೀರ್ತದೆ. ಮತ್ತೆ ಅದ್ರ ಜೊತೆಗೆ ಇಂತ ಒಂದು ಬಾಧೆಗೊಳಗಾಗಿರ್ತಕ್ಕಂತ ಒಂದು ಸಸಿಗಳು ಬೇಗ ಸ್ವರ್ಗ ರೋಗಕ್ಕೆ ತುತ್ತಾಗ್ತವೆ. ಈಗಾಗಲೇ ತಿಳಿಸಿದಾಗೆ ಸ್ವರ್ಗ ರೋಗ ಮುಖ್ಯ ಕಾರಣ ಅಂತಂದ್ರೆ ಫ್ಯೂಜೇರಿಯಂ ಅಂತಕ್ಕಂತ ಒಂದು ಸೂಕ್ಷ್ಮ ಜೀವಿ. ಸೊ ಅದರಿಂದ ಏನಾಗ್ತದೆ, ಬೇಗ ಗಿಡಗಳು ಸ್ವರ್ಗ ರೋಗಕ್ಕೆ ತುತ್ತಾಗ್ಬಿಟ್ಟು ಸಾಯ್ತಕ್ಕಂಥದ್ದನ್ನ ನಾವು ಸರ್ವೆ ಸಾಮಾನ್ಯ ಕಾಣ್ತೇವೆ. ಸೊ ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದ್ರೆ, ಸೊ ಉತ್ಕೃಷ್ಟ ಗುಣಮಟ್ಟದ ಹಾಗೂ ರೋಗ ಮುಕ್ತ ಸಸಿಗಳನ್ನ ವಿಶ್ವಾಸಾರ್ಹ ಮೂಲಗಳಿಂದ ನಾವು ಖರೀದಿಸಿ ಮಾಡತಕ್ಕಂಥದ್ದು. ಎರಡನೇದಾಗಿ, ಈ ಒಂದು ಸಸಿ ನೆಡುವ ಸಂದರ್ಭದಲ್ಲಿ, ನಾಟಿ ಮಾಡುವಂತ ಒಂದು ಸಂದರ್ಭದಲ್ಲಿ ಟ್ರೈಕೋಡರ್ಮ, ಸುಡೋಮೋನಾಸ್ ಅಥವಾ ಪೆಸಿಲೋಮೈಸಿಸ್ ಜೀವಾಣುಗಳಿಂದ ಬೇವಿನ ಹಿಂಡಿಯಲ್ಲಿ ಉಪಚರಿಸಿ ಅವು ನಾಟಿ ಸಂದರ್ಭದಲ್ಲಿ ಗುಂಡಿಗೆ ಸೇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ನಂತರ ಈ ಒಂದು 50 ಗ್ರಾಂ ಕಾರ್ಬೋಫ್ಯೂರಾನ್ ಹರಳು ಚರ್ಚಿಸೋದ್ರಿಂದ ಕೂಡ ಈ ಒಂದು ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ಸಂದರ್ಭದಲ್ಲಿ ಈ ಸ್ವರ್ಗ ರೋಗ ಕೂಡ ಕಂಡು ಬಂದಾಗ ಕಾರ್ಬೋಡೈಂಜಿಮ್ 1 ಗ್ರಾಂ ಪ್ರತಿ ಲೀಟರ್ ನಲ್ಲಿ ಅಥವಾ ಹೆಕ್ಸೋಕೋನೋಸಲ್ 1 ml ಪ್ರತಿ ಲೀಟರ್ ನಲ್ಲಿ ಅಥವಾ ಸೊಪ್ರೊಪೆನಸೋಲ್ ಅದನ್ನು ಕೂಡ ನಾವು ನೀರಿನಲ್ಲಿ ಬೆರೆಸಿಬಿಟ್ಟು ಸರಿಯಾದ ರೀತಿಯಲ್ಲಿ ತೊಯ್ಯುವ ಹಾಗೆ ನಾವು ಸಸಿಗಳ ಬುಡದಲ್ಲಿ ಸರಿಯಾಗಿ ಉಪಚರಿಸಿದ್ದೆ ಆದರೆ ಈ ರೋಗದ ಬಾಧೆಯನ್ನ ನಾವು ಕಡಿಮೆ ಮಾಡಬಹುದು. ಸೊ ಹಾಗಾಗಿ ಎಲ್ಲಾ ರೈತರುಗಳಿಗೆ ತಿಳಿಸುವುದೇನೆಂದ್ರೆ, ಸೊ ಯಾವಾಗಲೂ ಕೂಡ ಈ ರೋಗವನ್ನು ನಿರ್ವಹಣೆ ಮಾಡಬೇಕಾದ್ರೆ ಈ ಒಂದು ಮುಂಜಾಗ್ರತೆ ಕ್ರಮ ಜೊತೆಗೆ ಸೊ ತಿಳಿಸಿದಂತ ಒಂದು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ್ದೆ ಆದರೆ ಈ ಒಂದು ರೋಗದ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮಸ್ಕಾರ. ಡಾಕ್ಟರ್ ಎನ್ ಶ್ರೀನಿವಾಸ್ ಅವರು ಏನು ತಮ್ಮ ಅನುಭವದ ಮೂಲಕ ಸಿಕ್ಕಿರುವಂತಹ ಜ್ಞಾನವನ್ನ ತಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ, ಅದು ತಮಗ ಸಾಕಷ್ಟು ಒಳ್ಳೆಯ ಗ್ರಹಿಕೆಗೆ ಕಾರಣ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಶ್ರೀನಿವಾಸ್ ಅವರನ್ನ ತಾವು ಸಂಪರ್ಕ ಮಾಡಬಹುದು, ಹೆಚ್ಚಿನ ವಿಚಾರಗಳನ್ನ ತಿಳಿಯಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9964583608 ಈ ನಂಬರ್ ಅನ್ನ ಸಂಪರ್ಕಿಸಿ ತಾವು ಡಾಕ್ಟರ್ ಶ್ರೀನಿವಾಸ್ ಅವರ ಜೊತೆಗೆ ಮಾತಾಡಿ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಬಹುದು. ಆತ್ಮೀಯರೇ, ನಾವು ಕೃಷಿ ಅಲ್ಲದೆ ಇನ್ನಿತರ ವಿಷಯಗಳನ್ನು ಕೂಡ ಈ ಕಾರ್ಯಕ್ರಮದೊಳಗ ಅಳವಡಿಸಿಕೊಳ್ತಾ ಇರುವುದನ್ನ ತಮ್ಮ ಗಮನಕ್ಕೆ ಬಂದಿದೆ. ಇವತ್ತಿನ ಕಾರ್ಯಕ್ರಮದೊಳಗ ನಾವು ಈ ಮೊಳಕೆ ಕಾಳುಗಳ ವಿಶೇಷತೆ ಬಗ್ಗೆ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರ ಏನು ಬೇಳೆ ಕಾಳುಗಳು ಇರ್ತಾವ, ಅವುಗಳನ್ನ ನಾವು ಹಂಗೆ ಉಪಯೋಗ ಮಾಡೋದಕ್ಕಿಂತ ಅವುಗಳಿಗೆ ಮೊಳಕೆ ಬರಿಸಿ ಉಪಯೋಗ ಮಾಡೋದ್ರಿಂದ ಅದರೊಳಗ ಒಳ್ಳೆ ಪೋಷಕಾಂಶಗಳು ಖನಿಜಾಂಶಗಳು ನಮಗ ಹೆಚ್ಚಿನ ಮಟ್ಟದೊಳಗೆ ಸಿಗ್ತಾವ. ಹೆಚ್ಚಿನ ಮಟ್ಟ ಅಷ್ಟೇ ಅಲ್ಲ, ಅವು ಕ್ರಿಯಾಶೀಲ ಆಗಿರುವಂತಹ ಒಂದು ಅವಸ್ಥೆ ಒಳಗ ನಮ್ಮ ಶರೀರ ಪೋಷಣೆ ಮಾಡುವಂತಹದ್ದನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕ ಇಂಥ ಪೌಷ್ಟಿಕಾಂಶ ಯುಕ್ತವಾದಂತಹ ಮೊಳಕೆ ಕಾಳುಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗ ನಾವು ಮಾಹಿತಿ ಮಾಡಿಕೊಳ್ಳೋಣ. ವಿಶೇಷವಾಗಿ ತೊಗರಿ ಮೊಳಕೆ ಕಾಳುಗಳ ಬಗ್ಗೆ, ಅವುಗಳಲ್ಲಿ ಇರುವಂತಹ ಖನಿಜಾಂಶಗಳ ಬಗ್ಗೆ, ಪೌಷ್ಟಿಕಾಂಶಗಳ ಬಗ್ಗೆ, ಮತ್ತ ಈ ಮೊಳಕೆ ಕಾಳುಗಳನ್ನ ಬಳಸಿ ಯಾವ ತಿನಿಸುಗಳನ್ನ ನಾವು ಮಾಡಬಹುದು, ಮಕ್ಕಳಿಗೆ ಮತ್ತೆ ಮನೆ ಮಂದಿಗೆಲ್ಲ ರುಚಿ ರುಚಿಯಾದಂತಹ ಭಕ್ಷ್ಯಗಳನ್ನು ಮಾಡಿ ಯಾವ ರೀತಿ ನಾವು ತಿನ್ನಿಸಬಹುದು ಅನ್ನೋದ್ರ ಬಗ್ಗೆ ಲಿಂಗ್ಸ್ಗೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದೊಳಗ ಗೃಹ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ವಾಣಿಶ್ರೀ ಅವರು ಹೇಳಿಕೊಡ್ತಾ ಇದ್ದಾರೆ. ಅವರು ಹೇಳುವುದನ್ನ ನಾವೀಗ ಕೇಳೋಣ. ಎಲ್ಲರಿಗೂ ನಮಸ್ಕಾರಗಳು. ಬೇಳೆ ಕಾಳುಗಳನ್ನ ಮೊಳಕೆ ಬರಿಸುವುದರಿಂದ ಆಗ್ತಕ್ಕಂತ ಉಪಯೋಗಗಳ ಬಗ್ಗೆ ಒಂದ್ ನಾಲ್ಕು ವಿಷಯಗಳನ್ನ ಇಲ್ಲಿ ತಿಳ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ಎಲ್ಲ ಬೇಳೆ ಕಾಳುಗಳನ್ನ ಅಡುಗೆಯಲ್ಲಿ ಬಳಸ್ತಾ ಇರ್ತೇವೆ. ತೊಗರಿ ಇರ್ಬೋದು, ಮಡಿಕೆ, ಹೆಸರು, ಉದ್ದು, ಅಲಸಂದಿ, ಈ ರೀತಿ ಅನೇಕ ದ್ವಿದಳ ಧಾನ್ಯಗಳನ್ನ ನಾವು ನಮ್ಮ ಸಾಂಪ್ರದಾಯಿಕ ಅಡುಗೆಯಲ್ಲಿ ದಿನನಿತ್ಯವೂ ಕೂಡ ನಾವು ಬಳಕೆ ಮಾಡ್ತಾನೆ ಇರ್ತೀವಿ. ಆದ್ರೆ ನಾವು ಯಾವುದೇ ಅಡುಗೆಯನ್ನು ತಯಾರು ಮಾಡುವಾಗ ಬೇಳೆಕಾಳುಗಳಿಂದ ಪಲ್ಯವನ್ನು ತಯಾರು ಮಾಡುವಾಗ ನಾವೇನ್ ಮಾಡ್ತಾ ಇರ್ತೇವೆ, ಅದನ್ನು ಕೆಲವು ಜನ ನೆನೆಸಿ ಪಲ್ಯ ಮಾಡ್ತಾ ಇರ್ಬೋದು, ಇನ್ನ ಕೆಲವು ಜನ ಹಾಗೇನೆ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಇಟ್ಟು ಅಥವಾ ಒಲೆಯ ಮೇಲೆ ಹಾಗೆ ಒಂದು 20-30 ನಿಮಿಷ, ಕೆಲವೊಂದ್ ಸಮಯ ಗಟ್ಟಿ ಕಾಳು ಇರೋದ್ರಿಂದ ಒಂದ್ 30 ನಿಮಿಷಕ್ಕಿಂತ ಹೆಚ್ಚಿಗೆ ಸಮಯ ಕೂಡ ತೆಗೆದುಕೊಳ್ಳುತ್ತೆ ಬೇಯೋದಕ್ಕೆ. ಈ ರೀತಿ ಬಳಸೋದಕ್ಕಿಂತ ನಾವು ಇನ್ನ ಉತ್ತಮವಾದ ರೀತಿಯಲ್ಲಿ ಯಾವ ರೀತಿ ಬಳಸ್ಕೋಬಹುದು ಅಂತ ಹೇಳಿದ್ರೆ, ನಾವು ಅವನ್ನ ಮೊಳಕೆ ಕಟ್ಟಿಸ್ಬಿಟ್ಟು ಪಲ್ಯಗಳಲ್ಲಿರ್ಬೋದು ಅಥವಾ ವಿವಿಧ ಖಾದ್ಯಗಳಲ್ಲಿ ಬಳಸ್ಕೊಂಡಾಗ ನಮಗೆ ಅತಿ ಹೆಚ್ಚು ಲಾಭ ಆಗುತ್ತೆ. ಆ ನಿಟ್ಟಿನಲ್ಲಿ ಬೇಳೆಕಾಳುಗಳನ್ನ ಮೊಳಕೆ ಬರಿಸೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳೇನು, ಅವನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ನಮ್ಮ ದಿನನಿತ್ಯದ ಆಹಾರದಲ್ಲಿ. ಯಾಕಂತ ಹೇಳಿದ್ರೆ ತಮಗೆಲ್ರಿಗೂ ಗೊತ್ತು, ನಾವು ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಅಂಶ ದೊರೆತಕ್ಕಂಥದ್ದು ಬೇಳೆಕಾಳುಗಳಿಂದ ಮತ್ತು ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ. ಆ ನಿಟ್ಟಿನಲ್ಲಿ ಈ ಬೇಳೆಕಾಳುಗಳನ್ನ ಇನ್ನೂ ಅನೇಕ ಪೋಷಕಾಂಶಗಳು ಹೆಚ್ಚಿನ ರೀತಿಯಲ್ಲಿ ಲಭ್ಯ ಆಗೋ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಒಂದು ಸಾಧನ ಇದು ಮೊಳಕೆ ಬರಿಸೋದು. ಅದರಿಂದ ಏನ್ ಲಾಭ ಆಗುತ್ತೆ ಅಂತ ನೋಡೋದಾದ್ರೆ, ಮೊಳಕೆ ಕಟ್ಟೋದ್ರಿಂದ ಎಲ್ಲ ಪೋಷಕಾಂಶಗಳು ಹೆಚ್ಚಾಗ್ತವೆ. ಅದರಲ್ಲಿ ಕಿಣ್ವಗಳ ಕಾರ್ಯದಿಂದ ಕ್ಲಿಷ್ಟವಾದ ಪಿಷ್ಟಗಳು ಸರಳೀಕರಣಗೊಳ್ತವೆ. ಅಂದ್ರೆ ಕಿಣ್ವಗಳಂದ್ರೆ ಎನ್ಝೈಮ್ಸ್, ಅದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಸಿಂಪಲ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತವೆ. ಇದರಿಂದ ಏನ್ ನಮಗೂ ಲಾಭ ಆಗುತ್ತೆ ಅಂತಂದ್ರೆ, ಜೀರ್ಣ ಆಗೋದು ತುಂಬಾ ಈಸಿ ಆಗುತ್ತೆ, ಸುಲಭವಾಗಿ ಜೀರ್ಣ ಆಗುತ್ತೆ. ಅದು ಯಾರಿಗ್ ಬೇಕು ಅಂತ ಆಹಾರ ಅಂತ ಹೇಳಿದ್ರೆ, ನಾವು ನೋಡ್ತಿರ್ತೀವಿ ಚಿಕ್ಕ ಮಕ್ಕಳಿಗೆ 6 ತಿಂಗಳ ನಂತರ ಎದೆ ಹಾಲು ಸಾಕಾಗೋದಿಲ್ಲ, ಪೂರಕ ಆಹಾರವನ್ನ ಕೊಡಬೇಕಾಗತ್ತೆ. ಆ ಪೂರಕ ಆಹಾರದಲ್ಲಿ ಈ ರೀತಿ ಮೊಳಕೆ ಬರಿಸಿದಂತಹ ಕಾಳುಗಳಲ್ಲಿ ಹೆಚ್ಚಾಗಿ ಮಾಲ್ಟೋಸ್ ಅಂತ ಹೇಳ್ತೀವಿ, ಮಾಲ್ಟೆಡ್ ಪ್ರಾಡಕ್ಟ್ಸ್ ಇವತ್ತು ಮಾರುಕಟ್ಟೆಯಲ್ಲಿ ಸಾಕಷ್ಟು ಲಭ್ಯ ಇದಾವೆ. ಅಂತಹ ಒಂದು ಮಾಲ್ಟೋಸ್ ಹೆಚ್ಚಿರ್ತಕ್ಕಂಥದ್ದು ಈ ಮೊಳಕೆ ಬರಿಸಿದಂತಹ ಕಾಳುಗಳಲ್ಲಿ, ಬೇಳೆಕಾಳುಗಳಲ್ಲಿ. ಅಂತಹ ಒಂದು ಬೇಳೆಕಾಳುಗಳನ್ನ ನಾವು ಬಳಸಿದಾಗ ಅದು ಸುಲಭವಾಗಿ ಜೀರ್ಣ ಆಗತ್ತೆ. ಅಂತ ಪೂರಕ ಆಹಾರದಲ್ಲಿ ಇದನ್ನ ಬಳಕೆ ಮಾಡ್ಕೋಬಹುದು. ನಂತರ ವಯಸ್ಸಾದವರಿಗೆ ಅಂದ್ರೆ ವೃದ್ಧಾಪ್ಯದಲ್ಲಿ ನಮಗೆ ಜೀರ್ಣಶಕ್ತಿ ಕುಂದುತ್ತೆ, ಯಾಕಂದ್ರೆ ನಮಗೆ ಸೆಕ್ರೆಟ್ ಆಗ್ಬೇಕಾಗಿರ್ತಕ್ಕಂಥ ಎನ್ಝೈಮ್ಸ್ಗಳು ಸರಿಯಾದ ಪ್ರಮಾಣದಲ್ಲಿ ಸೆಕ್ರೆಷನ್ ಆಗೋದಿಲ್ಲ. ಅಂತ ಸಮಯದಲ್ಲಿ ನಮಗೆ ಈಗ ಸುಲಭವಾಗಿರ್ತಕ್ಕಂಥ ಜೀರ್ಣ ಆಗ್ತಕ್ಕಂಥ ಆಹಾರವನ್ನ ನಾವು ತಗೊಳ್ಬೇಕಾಗತ್ತೆ. ಅಂತ ಆಹಾರ ಪದಾರ್ಥಗಳಲ್ಲಿ ಇದು ಕೂಡ ಒಂದು, ಮೊಳಕೆ ಬರಿಸಿದಂತಹ ಹಿಟ್ಟಿನಿಂದ ತಯಾರು ಮಾಡಿದ ಖಾದ್ಯಗಳನ್ನ ತಿನ್ನೋದು ಅಥವಾ ಮೊಳಕೆ ಬಂದಿರತಕ್ಕಂಥ ಕಾಳಿನಿಂದ ಪಲ್ಯಗಳನ್ನು ಮಾಡಿ ಸೇವಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗ ಸಾಕಷ್ಟು ಸಮಯ ಏನಾಗುತ್ತೆ, ಕಿಣ್ವಗಳು ಬಿಡುಗಡೆ ಆಗುವುದರಿಂದ ಕೆಲವೊಂದು ಪೋಷಕಾಂಶಗಳ ಹೀರುವಿಕೆಗೆ ಅಡ್ಡಿಪಡಿಸತಕ್ಕಂಥ ಅಂಶಗಳು ಇರ್ತವೆ ಬೇಳೆಕಾಳುಗಳಲ್ಲಿ, ಅವನ್ನ ಕಡಿಮೆ ಮಾಡತಕ್ಕಂಥ ಗುಣ ಈ ನಮ್ಮ ಮೊಳಕೆ ಬರೆಸೋ ಒಂದು ಪ್ರಕ್ರಿಯೆಯಲ್ಲಿ ಕಡಿಮೆ ಆಗತ್ತೆ. ಅಂದ್ರೆ ಟ್ರಿಪ್ಸಿನ್ ಇನ್ಹಿಬಿಟರ್ ಅಂತ ಇರುತ್ತೆ ಸೋಯಾ ಅವರೆಯಲ್ಲಿ, ಅದರ ಮೇಲೆ ಇರತಕ್ಕಂಥ ಸಿಪ್ಪೆಯಲ್ಲಿ ಟ್ರಿಪ್ಸಿನ್ ಇನ್ಹಿಬಿಟರ್ ಅನ್ನೋ ಒಂದು ಅಂಶ ಇರುತ್ತೆ. ಅದು ಟ್ರಿಪ್ಸಿನ್ ಅನ್ನ ಅಬ್ಸಾರ್ಬ್ ಆಗೋದಕ್ಕೆ ನಮಗೆ ಅಂದ್ರೆ ಇನ್ಹಿಬಿಟ್ ಮಾಡ್ತಾ ಇರುತ್ತೆ, ಅಂದ್ರೆ ತಡೀತಾ ಇರುತ್ತೆ. ಅದನ್ನು ಕೂಡ ಮೊಳಕೆ ಬರಿಸೋದ್ರಿಂದ ಇರ್ಬೋದು ಅಥವಾ ಅತಿಯಾದ ಬಿಸಿ ನೀರಿನಲ್ಲಿ ಕುದಿಸಿ ಆ ನೀರನ್ನ ಚೆಲ್ಲೋದ್ರಿಂದ ಅದು ಕಡಿಮೆ ಆಗ್ತಾ ಇರುತ್ತೆ. ಮತ್ತು ಫೈಟೇಟ್ಸ್ ಅಂತ ಹೇಳ್ತೀವಿ, ಇವೆಲ್ಲ ಪೋಷಕಾಂಶಗಳನ್ನ ಹೀರುವುದಕ್ಕೆ ಅಡ್ಡಿ ಮಾಡತಕ್ಕಂಥ ಬೇಳೆ ಕಾಳುಗಳಲ್ಲಿ ಇರತಕ್ಕಂಥ ಗುಣಗಳು, ಇವನ್ನ ಕಡಿಮೆ ಮಾಡೋದಕ್ಕೂ ಕೂಡ ಈ ಮೊಳಕೆ ಬರಿಸತಕ್ಕಂಥದ್ದು ಒಂದು ಅನುಕೂಲ ಆಗುತ್ತೆ. ನಂತರ ಖನಿಜಗಳು ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಈ ಖನಿಜಗಳು ಸಿಗುತ್ತೆ. ಯಾವ್ದು ಯಾವ್ದು ಅಂತಂದ್ರೆ ಕ್ಯಾಲ್ಸಿಯಂ, ಜಿಂಕ್ ಮತ್ತು ಕಬ್ಬಿಣಾಂಶಗಳು ಇವೆಲ್ಲ ಸುಲಭವಾಗಿ ನಮ್ಮ ದೇಹಕ್ಕೆ ಸಿಗುವ ತರ ಲಭ್ಯ ಆಗುತ್ತೆ. ಮತ್ತು ಮೊಳಕೆ ಬರ್ಸೋದ್ರಿಂದ ಬಿ ಜೀವಸತ್ವಗಳಾದ ರೈಬೋಫ್ಲೂಯಿನ್, ನಯಾಸಿನ್, ಫೋಲಿಕ್ ಆಸಿಡ್, ಕೋಲಿನ್ ಹಾಗೂ ಬಯೋಟಿನ್ಗಳು ಹೆಚ್ಚಾಗುತ್ತವೆ. ಅಂದ್ರೆ ನಮ್ಮ ಈ ಕಾಳುಗಳಲ್ಲಿ ಹೆಚ್ಚಾಗಿ ಈ ಮೊಳಕೆ ಬರ್ಸೋದ್ರಿಂದ ಬಿ ಜೀವಸತ್ವಗಳು ಇನ್ನೂ ಹೆಚ್ಚಾಗ್ತವೆ. ಮತ್ತೆ ಸಿ ಜೀವಸತ್ವ ಇದರಲ್ಲಿ ಇರೋದೇ ಇಲ್ಲ, ಆದ್ರೆ ಮೊಳಕೆ ಬರ್ಸೋದ್ರಿಂದ ಸಿ ಜೀವಸತ್ವ ಉತ್ಪತ್ತಿಯಾಗುತ್ತದೆ. ಇದು ಯಾವ್ದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಬಾಯಿಯಲ್ಲಿ ಹುಣ್ಣಾದಾಗ, ಅಂದ್ರೆ ಬಾಯಿಯಲ್ಲಿ ಗುಳ್ಳೆಗಳಾದಾಗ ನಾವು ಗ್ಲಿಸರಿನ್ ಹಚ್ಕೋತೀವಿ ಅಥವಾ ಲೆಮನ್ ಜ್ಯೂಸ್ ಕುಡಿತೀವಿ. ಇದರ ಬದಲಾಗಿ ನಾವು ಸಿ ಜೀವಸತ್ವ ಹೆಚ್ಚಿರತಕ್ಕಂತಹ ಜ್ಯೂಸ್ ಗಳ ಜೊತೆಗೆ ಮೊಳಕೆ ಬರ್ಸಿದ ಕಾಳುಗಳನ್ನ ದಿನನಿತ್ಯ ಆಹಾರದಲ್ಲಿ ಬಳಸ್ಕೊಳ್ಳೋದ್ರಿಂದ ನಮಗೆ ಈ ಬಾಯಿ ಹುಣ್ಣುಗಳಾಗೋದು ತಡೆಯಬಹುದು. ಮತ್ತು ಮೊಳಕೆ ಕಾಳಿನಲ್ಲಿ ಹೆಚ್ಚಾಗಿ ಮಾಲ್ಟೋಸ್ನ ಅಂಶ ಹೆಚ್ಚಾಗಿರುತ್ತೆ. ನಾನು ಆವಾಗ್ಲೇ ಹೇಳಿದೆ, ಸರಳ ಪಿಷ್ಟ ಅಂತ ಹೇಳ್ತೀವಿ ಮಾಲ್ಟೋಸ್ ಅನ್ನ. ಇದು ಪೂರಕ ಆಹಾರದಲ್ಲಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ನಾವು ಕಂಪಲ್ಸರಿಯಾಗಿ ಈಗ ಹೇಳಿ ಒಂದು ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂತ ಒಂದು ಆಹಾರ. ಇದರಲ್ಲಿ ಹೆಚ್ಚಾಗಿ ಮಾಲ್ಟೋಸ್ ಇದ್ದಿದ್ದೆ ಅಂದ್ರೆ ಮಾಲ್ಟೆಡ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ತೀವಿ ಅವಕ್ಕೆಲ್ಲ. ಅಂತಹ ಒಂದು ಆಹಾರ ತಯಾರಿಕೆಯಲ್ಲಿ ಈ ನಮ್ಮ ಮೊಳಕೆ ಕಾಳುಗಳನ್ನ ಬಳಸ್ಕೋಬಹುದು. ರಾಗಿ ಮಾಲ್ಟ್ ಮಾಡುವಾಗ ಇರಬಹುದು, ಸಜ್ಜೆ ಮಾಲ್ಟ್ ಮಾಡುವಾಗ ಇರಬಹುದು, ನಾವು ಮನೆಯಲ್ಲಿ ತಯಾರು ಮಾಡಿದಂತ ಮಾಲ್ಟ್ಗೆ ಈ ಮೊಳಕೆ ಬಂದಿರತಕ್ಕಂತ ಕಾಳಿನ ಹಿಟ್ಟನ್ನ ಸೇರಿಸಿದಾಗ ಅದರ ಒಂದು ಪೋಷಕಾಂಶಗಳ ಮೌಲ್ಯ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ನಾವು ಬೇಯಿಸತಕ್ಕಂತ ಸಮಯ, ನಾ ಹೇಳಿದೆ 30 ನಿಮಿಷಕ್ಕಿಂತ ಹೆಚ್ಚಿಗೆ ನಾವು ಬೇಯಿಸಬೇಕಾಗತ್ತೆ. ಗಟ್ಟಿಯಾದ ಮಡಿಕೆ ಇರಬಹುದು, ಹೆಸರಿರಬಹುದು, ಇವನ್ನ ಬೇಯಿಸುವಾಗ ನಮಗೆ ಅತಿ ಹೆಚ್ಚು ಸಮಯ ಬೇಕಾಗತ್ತೆ, ಇಂಧನ ಬೇಕಾಗತ್ತೆ. ಇದನ್ನೆಲ್ಲ ಕೂಡ ನಾವು ಉಳಿತಾಯ ಮಾಡ್ಕೋಬಹುದು. ಅದರ ಜೊತೆಗೆ ಹೆಚ್ಚಿನ ಪೋಷಕಾಂಶಗಳು ಲಭ್ಯತೆ ಆಗುತ್ತೆ ಮತ್ತು ಆರ್ಥಿಕವಾಗಿ ಕೂಡ ನಮಗೆ ಲಾಭ ಆಗುತ್ತೆ. ಮೊಳಕೆ ಕಾಳುಗಳು ಆಹಾರದಲ್ಲಿ ವೈವಿಧ್ಯತೆ ಮತ್ತು ರುಚಿಯನ್ನು ಕೂಡ ಹೆಚ್ಚಿಸುತ್ತವೆ. ಸಾಮಾನ್ಯವಾಗಿ ನಾವು ಹಾಗೆ ಮಾಡಿದಾಗ ಒಂದು ಬೆಂದ ಕಾಳುಗಳಿಂದ ಒಗ್ಗರಣೆ ಹಾಕೊಂಡು ತಿನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮೊಳಕೆ ಕಾಳುಗಳನ್ನ ಆಹಾರದಲ್ಲಿ ವೈವಿಧ್ಯತೆಯನ್ನ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಬಳಸ್ಕೋಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಮೊಳಕೆ ಕಾಳಿನಿಂದ ನಾವು ಬರೀ ಪಲ್ಯಗಳನ್ನು ಮಾತ್ರ ಅಲ್ಲ, ಸಲಾಡ್ ಮಾಡ್ತೀವಿ ಅಂದ್ರೆ ನಾವು ಏನ್ ಪಚಡಿ ಅಂತ ಏನ್ ಹೇಳ್ತೀವಲ್ಲ, ಆತರ ಸೊಪ್ಪುಗಳ ಜೊತೆ ಇದನ್ನ ಮಿಶ್ರಣ ಮಾಡ್ಕೋಬಹುದು. ಅಥವಾ ಬರೀ ಮೊಳಕೆ ಕಾಳಿಗೆ ಒಂದ್ ದಿವಸ ಸಾಸಿವೆ ಒಗ್ಗರಣೆ ಹಾಕೋಬಹುದು, ಒಂದ್ ದಿವಸ ಇಂಗಿನ ಒಗ್ಗರಣೆ ಹಾಕೋಬಹುದು. ಅದರಲ್ಲಿ ಸ್ವಲ್ಪ ಸ್ವಲ್ಪ ರುಚಿಯಲ್ಲಿ ವೇರಿಯೇಷನ್ಸ್ ಆಗುತ್ತೆ, ಅದು ನಮಗೆ ವೈವಿಧ್ಯತೆಯನ್ನು ತರೋದಕ್ಕೆ ಹೆಚ್ಚಾಗಿ ಲಾಭ ಆಗುತ್ತೆ. ನಮಗೆ ದೊಡ್ಡವರಿಗೆ ಎಲ್ಲರಿಗೂ ಗೊತ್ತು, ಇದರಲ್ಲಿ ಒಳ್ಳೆ ಅಂಶಗಳಿದೆ, ನಾವು ತಿನ್ಬೇಕು, ಇದನ್ನ ಯಾವುದೇ ರೂಪದಲ್ಲಾದರೂ ತಗೊಳ್ಬೇಕು ಅಂತ. ಆದ್ರೆ ಮಕ್ಕಳಿಗೆ ಕೊಡುವಾಗ ನಾವು ಸಾಕಷ್ಟು ಅದರಲ್ಲಿ ವೈವಿಧ್ಯತೆ ಇರಲೇಬೇಕಾಗತ್ತೆ, ಮತ್ತೆ ರುಚಿಗೂ ಕೂಡ ನಾವು ಅಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಮಕ್ಕಳು ಸಾಮಾನ್ಯವಾಗಿ ಅದು ತಿನ್ನು ಒಳ್ಳೆಯದು, ಇದು ತಿನ್ನು ಒಳ್ಳೆಯದು ಅಂತ ಹೇಳಿದ್ರೆ ನಮ್ಮ ಮಾತನ್ನ ಅಷ್ಟು ಈಸಿಯಾಗಿ ಕೇಳೋದಿಲ್ಲ. ಅಂತ ಸಮಯದಲ್ಲಿ ನಾವು ಈ ಮೊಳಕೆ ಕಾಳುಗಳಿಂದ ಕಟ್ಲೆಟ್ ಮಾಡಬಹುದು. ಕೇವಲ ಒಂದು ಆಲೂಗಡ್ಡೆಯಿಂದ ಮಾತ್ರ ಮಾಡೋದಲ್ಲ, ಅದ್ರ ಜೊತೆಗೆ ಹೆಚ್ಚಿನ ತರಕಾರಿಗಳನ್ನು ಹಾಕಿ ಅದ್ರ ಜೊತೆ ಮೊಳಕೆ ಕಾಳುಗಳ ಹೆಸರು ಕಾಳಿರ್ಬೋದು, ಮಡಕೆ ಕಾಳಿರ್ಬೋದು, ಈ ರೀತಿ ಕಾಳುಗಳನ್ನು ಕೂಡ ನಾವು ಬೆರೆಸಿದಾಗ ಅದರಲ್ಲಿ ಹೆಚ್ಚು ಪೋಷಕಾಂಶಗಳು ಲಭ್ಯ ಆಗ್ತವೆ. ಮತ್ತೆ ಅವುಗಳನ್ನು ಬೆಳೆಸಿ ನಾನು ಹೇಳಿದೆ, ಸಲಾಡ್ ಮಾಡ್ಕೋಬಹುದು, ಪಲ್ಯ ಮಾಡಬಹುದು, ಸಾಂಬಾರ್ ಮಾಡಬಹುದು. ಹುರುಳಿ ಕಾಳನ್ನ ಮೊಳಕೆ ಕಟ್ಟಿಸಿ ಸಾಂಬಾರ್ ಮಾಡ್ತಾರೆ ಮುದ್ದೆ ಜೊತೆಗೆ, ಅದು ತುಂಬಾ ಒಳ್ಳೆ ಒಂದು ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈ ರೀತಿ ಅನೇಕ ಪದಾರ್ಥಗಳನ್ನ ನಾವು ಈ ಮೊಳಕೆ ಬರೆಸಿದ ಕಾಳುಗಳಿಂದ ತಯಾರು ಮಾಡ್ಕೊಳ್ಬಹುದು. ಅದರಿಂದ ಅನೇಕ ಲಾಭಗಳು ಕೂಡ ಇದೆ. ಹಾಗಾಗಿ ನಾವು ನಮ್ಮ ಕಾಳುಗಳನ್ನ, ಕಡಲೆಕಾಳು ಇರಬಹುದು, ಅದನ್ನು ಕೂಡ ಹೆಚ್ಚಾಗಿ ನಾವು ಬಳಕೆ ಮಾಡ್ಕೋಬಹುದು. ಈ ಹಿಂಗಾರಿನಲ್ಲಿ ಹೆಚ್ಚಾಗಿ ಬೆಳೀತಕ್ಕಂತ ಕಡಲೆ ಇರಬಹುದು ಮತ್ತು ಈ ತೊಗರಿಯನ್ನ ಮೊಳಕೆ ಬರೆಸಿ ನಾವು ತಿನ್ನೋದ್ರಿಂದ ಅತಿ ಹೆಚ್ಚು ಪೋಷಕಾಂಶಗಳು ಲಭ್ಯ ಆಗುತ್ತೆ. ಮತ್ತು ಪೋಷಕಾಂಶಗಳನ್ನ ಹೀರೋದಕ್ಕೆ ಅಡ್ಡಿ ಮಾಡತಕ್ಕಂತ ಒಂದು ಏನ್ ಪದಾರ್ಥಗಳಿದೆ, ಫೈಟೇಟ್ಸ್ ಮತ್ತು ಇನ್ಹಿಬಿಟರ್ಸ್ ಎಲ್ಲ, ಅದೆಲ್ಲನೂ ಕಡಿಮೆ ಮಾಡಿಕೊಂಡು ನಾವು ಈ ಒಂದು ಇದರಲ್ಲಿರ್ತಕ್ಕಂತ ಎಲ್ಲ ಜೀವಸತ್ವಗಳು, ಖನಿಜಾಂಶಗಳು ನಮ್ಮ ದೇಹಕ್ಕೆ ಸಿಗುವ ಹಾಗೆ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಅಂದ್ರೆ ಆರೋಗ್ಯಕರ ಅಡುಗೆ ವಿಧಾನಗಳನ್ನು ಬಳಸಿದಾಗ ಉತ್ತಮವಾದ ಆಹಾರವನ್ನು ಮನೆಯಲ್ಲೇ ತಯಾರು ಮಾಡಿಕೊಂಡು, ಸ್ವಚ್ಛವಾಗಿ ಆರೋಗ್ಯಕರವಾದ ಆಹಾರವನ್ನು ತಯಾರು ಮಾಡಿಕೊಂಡು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಆತ್ಮೀಯರೇ, ಇಲ್ಲಿ ತನಕ ಡಾಕ್ಟರ್ ವಾಣಿಶ್ರೀ ಅವರು ಮೊಳಕೆ ಕಾಳುಗಳ ಬಗ್ಗೆ ಹೇಳಿದ್ದಾರೆ, ಅವುಗಳ ಮಹತ್ವದ ಬಗ್ಗೆ ಹೇಳಿದ್ದಾರೆ, ಆಹಾರದೊಳಗ ಯಾವ ರೀತಿ ಅದನ್ನ ಬಳಸಿದ್ರ ನಾವು ಒಳ್ಳೆಯ ಸಮತೋಲಿತ ಆಹಾರವನ್ನ, ಪೌಷ್ಟಿಕ ಆಹಾರವನ್ನ ನಾವು ನೀಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಇದು ತಮ್ಮ ಅಡುಗೆ ಮನೆಯೊಳಗ ತಾವೇನು ಅಡುಗೆ ಮಾಡುತ್ತಿರ್ತೀರಿ ಆ ಸಂದರ್ಭದೊಳಗ ಮಕ್ಕಳಿಗೆ, ಮನೆ ಮಂದಿಗೆಲ್ಲ ಒಳ್ಳೆಯ ಸಮತೋಲಿತ ಆಹಾರವನ್ನ ಕೊಡುವಂತಹ ಒಂದು ನಿಟ್ಟಿನೊಳಗ ಬಹಳ ಸಹಾಯಕ ಬರಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಆಹಾರದ ಬಗ್ಗೆ ಮತ್ತೆ ಮನೆಯನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ವಾಣಿಶ್ರೀ ಅವರನ್ನ ತಾವು ಸಂಪರ್ಕ ಮಾಡಿ ವಿಚಾರ ವಿನಿಮಯ ಮಾಡಿಕೊಳ್ಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 9986104070 ಈ ನಂಬರ್ನ ತಾವು ಸಂಪರ್ಕ ಮಾಡಿ ವಿಚಾರಗಳನ್ನ ಕೇಳಬಹುದು. ಆತ್ಮೀಯರೇ, ಇಲ್ಲಿ ತನಕ ಅನೇಕ ವಿಚಾರಗಳ ಬಗ್ಗೆ, ಅನೇಕ ವಿಷಯಗಳ ಬಗ್ಗೆ ತಾವು ಇಂದಿನ ಕಾರ್ಯಕ್ರಮದೊಳಗ ಮಾಹಿತಿ ಮಾಡಿಕೊಂಡಿದ್ದೀರಿ. ಇವತ್ತಿನ ಮಟ್ಟಿಗೆ ಇಷ್ಟು ಸಾಕು. ಮತ್ತೆ ಮುಂದಿನ ವಾರ ಹೊಸ ವಿಷಯ, ಹೊಸ ಪ್ರಶ್ನೆ, ಹೊಸ ಉತ್ತರಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗ ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ, ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ, ಆಸಕ್ತರಿಗೆ, ಕೇಳುಗ ಮಿತ್ರರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಮಣ್ಣು ವಿಜ್ಞಾನಿ ಡಾ ಶ್ರೀನಿವಾಸ್, ಬೀದರ್ ತೋಟಗಾರಿಕಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾ ಅಂಬರೀಶ್ ಹಾಗೂ ಲಿಂಗಸುಗುರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿ ಡಾ ವಾಣಿಶ್ರೀ. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಈಗ ಕೇಳಿ ಮಲ್ಲಮ್ಮ ತ್ಯಾಗಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಮನದೊಳ ನೆನೆಯೋ ತಾನೋ ಬಂದೆವಮ್ಮ ಸುಳ್ಳ ಮನದೊಳ ನೆನೆಯೋ ತಾನೋ ಬಂದೆವಮ್ಮ ಬಾ.